ಹಣ್ಣು ಒಡ್ಕಗಳು ಅಂತ ಬರ್ತವೆ. ಅಂದ್ರೆ ಹಿಂಬದಿಯಲ್ಲಿ ಒಡ್ಕೊಳುತ್ತೆ, ಒಡ್ಕೊಂಡು ಬೀಳ್ತಾ ಇರುತ್ತೆ. ಧ್ವನಿ ಗೊಬ್ಬರ ಮತ್ತೆ ಗಂಜಲಗಳು ಅವನ್ನ ಅತಿ ಹೆಚ್ಚಾಗಿ ಕೊಟ್ರೆ ಅವೆಲ್ಲ ಕಡಿಮೆ ಆಗತ್ತೆ. ಈಗ ಜನಗಳಿಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ, ಅಂದ್ರೆ ಹಿತ್ಲ ಗಿಡ ಮದ್ದಲ್ಲ ಅಂತಾರಲ್ಲ ಸರ್, ಸೊ ಅದನ್ನ ಬಿಡ್ತಾರೆ. ಜನ ರೆಫರ್ ಮಾಡುವಂತದ್ದು ಧನಿ ಇದು ಸೀಮೆ ಗೊಬ್ಬರಕ್ಕೆ ಇದ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದು ಇನ್ಸ್ಟೆಂಟ್ ಸೊಲ್ಯೂಷನ್, ಅದು ಸೀಮೆ ಗೊಬ್ಬರ ಅನ್ನೋದು ಏನಿದೆಯಲ್ಲ, ಅದ್ರ ಕೆಮಿಕಲ್ ಏನಿದೆಯಲ್ಲ ಅವೆಲ್ಲ ಇನ್ಸ್ಟೆಂಟ್ ಸೊಲ್ಯೂಷನ್. ಆದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಅಂದ್ರೆ ಎಲ್ಲರೂ ಆರ್ಗ್ಯಾನಿಕ್ಗೆ ಹೋಗ್ಬೇಕಾಗತ್ತೆ. ಧನಿ ಗೊಬ್ಬರಕ್ಕೆ, ಧನಿ ಕೊಟ್ಟಿಗೆ ಗೊಬ್ಬರಕ್ಕೆ, ಸಗಣಿಗಾಗಿರ್ಬೋದು ಅಂತವಕ್ಕೆ ಹೋಗ್ಬೇಕಾಗತ್ತೆ. ಅದರಿಂದ ಧನಿ ಗೊಬ್ಬರ ಕೊಡೋದ್ರಿಂದ ಅಡಿಕೆ ಮತ್ತು ತೆಂಗು ಬರೀ ಚೆನ್ನಾಗಿ ಬರುತ್ತೆ. ಇನ್ನು ಇದೆಯಲ್ಲ ಮಾವು ಇದೆಯಲ್ಲ, ಮಾವು ಪ್ರತಿ ಚಳಿಗಾಲದಲ್ಲಿ ಅಂದ್ರೆ ಸೂಡ್ರು ಬರೋ ಟೈಮು ಅಂದ್ರೆ ಇಬ್ಬನಿ ಬೀಳೋಂತ ಟೈಮಲ್ಲಿ ಎರಡು ಬಾರಿ ಅದಕ್ಕೆ ಸ್ಪ್ರೇ ಕೊಡ್ಬೇಕಾಗತ್ತೆ. ಸ್ಪ್ರೇ ಕೊಟ್ಟಷ್ಟು ಇಳುವರಿ ಜಾಸ್ತಿ ಆಗತ್ತೆ. ಸೊ ಅದು ನಾವು ಕೆಮಿಕಲ್ಲೇ ಕೊಡ್ತಾ ಇದೀವಿ ಈಗ. ಸೊ ಪ್ರತಿ ಕೆಮಿಕಲ್ ಆ ಟೈಮಲ್ಲಿ ಕೊಟ್ಟಿವಿ ಅಂದ್ರೆ ಈಗ ಒಂದು ಮರದಲ್ಲಿ 3 ಕ್ವಿಂಟಲ್ 4 ಕ್ವಿಂಟಲ್ ಬರುವಂತ ಮಾವು ಆ ಸ್ಪ್ರೇ ಟೂ ರೆಗ್ಯುಲರ್ ಆಗಿ ಎಲ್ಲರೂ 1 ಟೈಮ್ ಅಥವಾ 2 ಟೈಮ್ಸ್ ಕೊಡ್ತಾರೆ ಎಲ್ಲಾ ರೈತರು. ನಾವು 3 ಟೈಮ್ಸ್ ಕೊಡ್ತೀವಿ. ನಾವು 3 ಟೈಮ್ಸ್ ಕೊಡೋದ್ರಿಂದ ನಮಗೆ ಒಂದ್ ಮರದಲ್ಲಿ 3 ಕ್ವಿಂಟಲ್ 4 ಕ್ವಿಂಟಲ್ ಸಿಗೋ ಜಾಗದಲ್ಲಿ 6 ಕ್ವಿಂಟಲ್ 7 ಕ್ವಿಂಟಲ್ ಸಿಗುತ್ತೆ ಒಂದ್ ಮರದಲ್ಲಿ. ಒಂದ್ ಮರದಲ್ಲಿ. ಸೊ ಹಾಗಾಗಿ ನಮ್ದು ಈಗ 89 ಗಿಡಗಳಿದಾವೆ. ಸೊ ಇದರಿಂದ ಹತ್ರ ನಮ್ಗೆ ಒಂದು 30 ಟನ್ ವರ್ಗೂ 30-40 ಟನ್ ವರ್ಗೂ. ಇದು ಎಷ್ಟು ವರ್ಷದ ಗಿಡ ಅಂತ ಹೇಳ್ತೀರಾ ಸರ್? ಇದು ಒಂದು 15-16 ವರ್ಷದ ಗಿಡಗಳು ಮಾವು. ತಳಿಗಳು ಏನೇನು ಇದಾವೆ ಸರ್? ತಳಿಗಳು ಬಂದ್ಬಿಟ್ಟು 8 ತರದ ತಳಿಗಳು ಇದಾವೆ. ಒಂದು ಮಲ್ಲಿಕ ಆಗಿರ್ಬೋದು, ಮಲ್ಗೋಬಾ ಆಗಿರ್ಬೋದು, ರಸ್ಪುರಿ ಆಗಿರ್ಬೋದು, ಮತ್ತೆ ನೀಲಂ ಆಗಿರ್ಬೋದು, ಸುಮಾರು ತಳಿಗಳು ಇದಾವೆ ಸರ್. ಈ ತರದ್ದು ಒಟ್ಟು 8 ತಳಿಗಳು ಬೆಳ್ಕೊಂಡಿದೀವಿ. ಆ 8 ತಳಿಗಳಲ್ಲಿ ವೆರೈಟಿ ವೆರೈಟಿ ಅಂದ್ರೆ ಒಂದೊಂದು ಜಾಗದಲ್ಲಿ ಒಂದು ತಳಿ ಹಾಕಿದ ಜಾಗದಲ್ಲಿ ಅದೇ ತಳಿನ ಪಕ್ಕದಲ್ಲಿ ಹಾಕಲ್ಲ, ಬೇರೆ ತಳಿನ ಕೊಡ್ತೀವಿ. ಸೊ ಆತರ ಮಾಡ್ಕೊಂಡು ಒಟ್ಟು 89 ಗಿಡಗಳನ್ನ ಹಾಕೊಂಡಿದೀವಿ ಸರ್. ಆಮೇಲೆ ಈಗ ಶುಂಠಿಯಲ್ಲಿ ಈಗ ಇದಕ್ ಬಂದ್ರೆ ಈಗ ಹೇಳ್ತಾ ಇದ್ದೀರಿ ಜಾಸ್ತಿ ಒಂದು ರಾಸಾಯನಿಕ ಗೊಬ್ಬರ ಇಲ್ದೇನೆ ಸಾವಯವ ಗೊಬ್ಬರದಿಂದ ಅಂತ ಹೇಳ್ತಾ ಇದ್ರಿ. ಈಗ ಬೇರೆ ರೈತರಿಗೆ ಹೋಲಿಸಿದ್ರೆ ಇಲ್ಲಿ ತಾವು ಏನು ಒಂದು ಹೊಸ ತಂತ್ರಜ್ಞಾನ ಅಳವಡಿಸ್ಕೊಂಡಿದ್ದೀರಿ ನರೇಂದ್ರ ಅವರೇ? ಸರ್ ಈಗ ಏನಿಲ್ಲ, ಈಗ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಂತ ಶಿವಮೊಗ್ಗದಲ್ಲಿ ಏನಿದೆ ಅವ್ರು ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಸೊ ಶುಂಠಿ ವಿಚಾರದಲ್ಲಿ ಅದೇ ಇನ್ಸ್ಟ್ರಕ್ಷನ್ ನಾವು ಬಳಸ್ತಾರ. ಅಂದ್ರೆ ಈಗ ಜನ ಹೇಳೋದಕ್ಕೂ ರೈತರು ಹೇಳೋದಕ್ಕೂ ಸೈಂಟಿಸ್ಟ್ ಗಳು ಹೇಳೋದಕ್ಕೂ ಒಂಥರ ಬೇರೆನೆ ಡಿಫ್ರೆನ್ಸ್ ಇರುತ್ತೆ. ಸೊ ಅವ್ರಾದ್ರೆ ಇಷ್ಟೇ ಗ್ರಾಮ್ ಹಾಕ್ಬೇಕು, ಇಷ್ಟೇ ಸ್ಪ್ರೇ ಹೊಡಿಬೇಕು ಅಂತೆಲ್ಲ ಹೇಳ್ತಾರೆ ನಮ್ ಯೂನಿವರ್ಸಿಟಿಲಿ. ಸೊ ಇಲ್ಲಾದ್ರೆ ರೈತರುಗಳಾದ್ರೆ ಬಲ್ಕ ಕೊಡು ಬಲ್ಕ ಕೊಡು ಅಂತಾರೆ. ಈಗ ನೀವು ನಾವು ಬೆಳೆದಿರೋ ಶುಂಠಿ ಆಗಿರ್ಬೋದು, ರೈತರು ಬೆಳೆದಿರೋ ಬೇರೆ ಶುಂಠಿಗಳು ಆಗಿರ್ಬೋದು, ಉದ್ದ ನೋಡ್ಕೊಳ್ಳಿ ನೀವು, ಆ ಉದ್ದ ತುಂಬಾ ಕಡಿಮೆ ಇರುತ್ತೆ ಅವ್ರದ್ದು. ಇದು ಹೈಟ್ ಜಾಸ್ತಿ ಇರತ್ತೆ. ಹೈಟ್ ಜಾಸ್ತಿ ಇದ್ದು ಬುಡ ಅಗಲಾಗ್ತಾ ಆಗ್ತಾ ನಿಮಗೆ ಬೇರು ಕೂಡ ಅಂದ್ರೆ ಬೇರೊಳಗಡೆ ಇರೋ ಶುಂಠಿ ಕೂಡ ಅಗಲಾಗ್ತಾ ಬರತ್ತೆ. ಸೊ ಇಲ್ಲಿಂದ ಈಗ ಏನು 1/2 ಮೀಟರ್ ವರ್ಗು ಏನ್ ಬೆಳೆದಿದೆಯಲ್ಲ, ಆ 1/2 ಮೀಟರ್ ಅಲ್ಲಿ ನಿಮ್ಗೆ ಒಂದ್ ಗಿಡ ಕಿತ್ತರೆ 1 ಕೆಜಿ ವರ್ಗು ಸಿಗುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಇದನ್ನ ಕೀಳಬೇಕಾದ್ರೆ ಕಟಾವು ಮಾಡಬೇಕಾದ್ರೆ ಒಂದ್ಸರಿ ಬನ್ನಿ, ಅದನ್ನ ತೋರಿಸ್ತೀನಿ. 1 ಕೆಜಿ 1.5 ಕೆಜಿ ಮೇಲೆ ಬರುತ್ತೆ. ಇನ್ ರೈತರುಗಳು ಮಾಡುವಂತದ್ ನಿಮ್ಗೆ ಮಿನಿಮಮ್ 300 ಗ್ರಾಮ್ ಇಂದ 600 ಗ್ರಾಮ್ ವರ್ಗೂ ಬರುತ್ತೆ ಬೇರೆ ರೈತರುಗಳು ಬೆಳೆಯೋದು. ಸೊ ಇದು ನಾವೇನ್ ಮಾಡ್ತಿದ್ವಿ, ನಮ್ಮ ಶಿವಮೊಗ್ಗ ಯೂನಿವರ್ಸಿಟಿ ಸೈಂಟಿಸ್ಟ್ ಗಳು ಏನ್ ಇನ್ಸ್ಟ್ರಕ್ಷನ್ ಕೊಡ್ತಿದಾರೆ ಅದ್ರ ಆ ಲೆವೆಲ್ಗೆ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ನೀರಿನ ನಿರ್ವಹಣೆಗೆ ಈಗ ಇಲ್ಲಿ ನೋಡ್ತಾ ಇರೋದು ಸ್ಪ್ರಿಂಕ್ಲರ್ ಹಾಕಿದೀರಾ ಅಲ್ವಾ? ಇದು ಯಾವುದು ಸ್ಪ್ರಿಂಕ್ಲರ್ ಅಂತ ಹೇಳ್ತೀರಾ ಇದಕ್ಕೆ? ಜೆಟ್ಟು? ಜೆಟ್ ಜೆಟ್ ಸರ್. ಹೌದೌದು. ಅಲ್ಲ ಅಂದ್ರೆ ತುಂತುರು ನೀರಾವರಿ, ಹನಿ ನೀರಾವರಿ ಅಂತೆಲ್ಲ ಬರುತ್ತೆ. ಇದು ಬಂದ್ಬಿಟ್ಟು ತುಂತುರು ನೀರಾವರಿ ಅಂತ ಬರುತ್ತೆ. ಜೆಟ್ ಅಂತ ಬರೋವೆಲ್ಲ ತುಂತುರು ಅಂತಾನೆ ಬರುತ್ತೆ. ಹನಿ ನೀರಾವರಿ ಅಂದ್ರೆ ಅದಕ್ಕೆ ಬರೇ ಬುಡಕೆ ಬರೋಂಥದ್ದು. ಅದು ಅಡಿಕೆಗೆ ಮತ್ತೆ ತೆಂಗುಗೆ ಗೋಡಂಬೆ ಅಂತ ಮತ್ತೆ ಮಾವನ್ನು ಮಾತ್ರ ಹನಿ ನೀರಾವರಿ ಕೊಟ್ರೆ ಒಳ್ಳೇದು. ಇದು ತುಂತುರು ಅಂತ ಬರುತ್ತೆ ಇದು ಸರ್, ತುಂತುರು ಸ್ಪ್ರಿಂಕ್ಲರ್ ಬರುತ್ತೆ ಇದು. ಸೊ ಇದು ಎಷ್ಟು ಒಂದು ಸುತ್ತಲು ರೌಂಡ್ ಅಪ್ ಅಂದ್ರೆ ಈಗ ಸ್ಪ್ರಿಂಕ್ಲರ್ ನೆಟ್ಟಿದೀವಲ್ಲ ಅದು ಸುತ್ತಲು 20 ಮೀಟರ್ ವರೆಗೂ ನಿಮ್ಗೆ ನೀರು ಇದಾಗತ್ತೆ. ಅಂದ್ರೆ ಈ ಕಡೆ 10 ಮೀಟರ್ ಆ ಕಡೆ 10 ಮೀಟರ್ ಆ ಲೆವೆಲ್ ಬರುತ್ತೆ ಸರ್. ಅದು ಎಷ್ಟು ಖರ್ಚು ಬಂದಿರಬಹುದು ಅಂತ ಹೇಳ್ತೀರಾ ಸರ್? ಈಗ ತುಂಬಾ ಕಡಿಮೆ ಇದ್ರಲ್ಲೇ ಮಾಡ್ಕೊಂಡಿದೀವಿ ಸರ್. ಅಂದ್ರೆ ನಮ್ಮ ಏನು ಸೈಂಟಿಸ್ಟ್ ಗಳಿಗೆ ಇದ್ ಮಾಡಿರೋ ಲೆಕ್ಕಕ್ಕೆ ನಮಗೊಂದು 15,000 ಖರ್ಚು ಬಂದಿದೆ ಸರ್ ಅಷ್ಟೇ. ಇನ್ನು ಪೈಪ್ಗಳಿಗೆ ಸ್ಪ್ರಿಂಕ್ಲರ್ಗಳಿಗೆ ಸ್ವಲ್ಪ ಖರ್ಚು ಅಂತ ನೋಡ್ಕೊಂಡ್ರೆ ಇನ್ನು ಲೇಬರ್ ವಿಚಾರದಲ್ಲಿ ತುಂಬಾ ಕಡಿಮೆ ಆಗಿದೆ. ಯಾಕಂದ್ರೆ ಸಾಲು ಓಡಿಸೋದಕ್ಕೆಲ್ಲ ಟ್ಯಾಕ್ಟ್ರಿಲಿ ನೇಗ್ಲು ಹಾಕೊಂಡು ಮಾಡಿರೋದು, ಸೊ ಅವೆಲ್ಲ ನಮಗೆ ತುಂಬಾನೇ ಕಡಿಮೆ ವೆಚ್ಚ ಆಗಿದೆ ಸರ್. ಅವೆಲ್ಲ ಈಗ ಮಧ್ಯದಲ್ಲಿ ತೆಂಗು ಇದೆ, ಇದರ ಒಂದು ನಿರ್ವಹಣೆ ಇದೆ, ಅದಕ್ಕೇನು ಪ್ರತ್ಯೇಕವಾಗಿ ಏನು ಗೊಬ್ಬರ ನೀರು ಕೊಡ್ಬೇಕಾ? ಅದೇ ಸರ್ ಹೇಳದ್ನಲ್ಲ, ವರ್ಷಕ್ಕೆ ಒಂದು ಟೈಮ್ ಸೀಮೆ ಗೊಬ್ಬರ ಕೊಟ್ಕೊಂತೀವಿ, ಅಂದ್ರೆ DAP 15-15 ಮತ್ತೆ ಸುಫಲ ಈ ತರದೊಂದು ಕೊಟ್ಕೊಂತೀವಿ. ಇನ್ನು ವರ್ಷಕ್ಕೆ ಎರಡು ಬಾರಿ, ಬೇಸಿಗೆ ಟೈಮ್ ಅಲ್ಲಿ ಒಂದ್ ಟೈಮ್ ಮತ್ತೆ ಚಳಿಗಾಲದಲ್ಲಿ ಒಂದ್ ಟೈಮ್, ಅಂದ್ರೆ ಮಾರ್ಚ್ ಏಪ್ರಿಲ್ ಅಲ್ಲಿ ಒಂದ್ಸರಿ ದನಿ ಗೊಬ್ಬರ, ನವೆಂಬರ್ ಡಿಸೆಂಬರ್ ಅಲ್ಲಿ ಒಂದ್ಸರಿ ದನಿ ಗೊಬ್ಬರ. ಅದ್ರ ಮಧ್ಯದಲ್ಲಿ ಈಗ ಮಳೆಗಾಲ ಬಂದು ಎರಡೆರಡು ದಿನ, ಈಗ ಜೂನ್ ಜುಲೈ ಅಲ್ಲಿ ಈಗ ಮಳೆ ರೆಗ್ಯುಲರ್ ಆಗಿ ಬರ್ತಾ ಇರತ್ತೆ, ಅದ್ರಲ್ಲಿ ಎರಡೆರಡು ದಿನ ಮೂರ್ ದಿನ ಮಳೆ ಗ್ಯಾಪ್ ಕೊಡ್ತು ಅಂದ್ರೆ ಆ ಟೈಮಲ್ಲಿ ಸೀಮೆ ಗೊಬ್ಬರ ಹಾಕೋಗ್ಬಿಡ್ತೀವಿ. ಸೊ ಅಲ್ಲಿಗೆ ವರ್ಷಕ್ಕೆ ಮೂರು ಟೈಮ್ ಅದಕ್ಕೆ ನಿರ್ವಹಣೆ ಮಾಡ್ತೀರ. ಇದರ ಜೊತೆ ಈಗ ಅರಿಶಿನ ಕೂಡ ಹೇಳಿದ್ರಿ, ಇದು ಹೇಗೆ ಮಾಡಿದ್ರಿ? ಇಲ್ಲ, ಇದು ಶುಂಠಿಗೆ ಏನಿದೆ ಏನ್ ಪ್ರೊಸೀಜರ್ ಇದೆ ಅದೇ ಪ್ರೊಸೀಜರ್, ಸೇಮ್ ಪ್ರೊಸೀಜರ್ ಶುಂಠಿಗೂ ಇದು ಅರಿಶಿನಕ್ಕೂ. ಸೊ ನಮ್ಮಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಹಳ್ಳಿ ಕಡೆ ಆಗಿರ್ಬೋದು ಶುಂಠಿನ ಮತ್ತು ಅರಿಶಿನ ಗಂಡ ಹೆಂಡತಿ ಅಂತಾರೆ. ಹೌದು. ಸೊ ಶುಂಠಿ ಬೆಳಿತಿದೀವಿ ಅಂದ್ರೆ ಅರಿಶಿನ ಬೆಳಿಬೇಕು, ಅರಿಶಿನ ಬೆಳಿತಿದೀವಿ ಅಂದ್ರೆ ಶುಂಠಿನೂ ಬೆಳಿಲೇಬೇಕು. ಸೊ ಈ ಪ್ರೊಸೆಸ್ ಅಲ್ಲಿ ಶುಂಠಿಗೆ ಏನ್ ನಿರ್ವಹಣೆ ಮಾಡ್ತೀವಿ ಅದೇ ನಿರ್ವಹಣೆ ನಾವು ಅರಿಶಿನಕ್ಕೂ ಮಾಡ್ತಾ ಇದೀವಿ. ರೈತರ ಹೊಲದಲ್ಲಿ ನಾವು ಹೋಲಿಕೆ ಮಾಡಿದ್ರೆ ಹೇಗೆ ಇದೆ ನಿಮ್ಮ ಒಂದು ಜಮೀನಲ್ಲಿ ಅರಿಶಿನ? ಅದೇ ಸರ್ ನಾನು ಹೇಳಿದ್ನಲ್ಲ, ಶುಂಠಿ ಏನ್ ಹೇಳಿದ್ರೆ ಅದೇ ಅದೇ ಪ್ರೊಸೀಜರ್. ಅದು ಅರಿಶಿನಕ್ಕೂ ಶುಂಠಿಗೂ ನಾವು ಯೂನಿವರ್ಸಿಟಿಯಿಂದ ಸೈಂಟಿಸ್ಟ್ ಗಳ ರೆಫರೆನ್ಸ್ ಏನಿದೆ ಆ ರೆಫರೆನ್ಸ್ ಮೂಲಕನೇ ಮಾಡ್ತೀವಿ. ಈಗ ನಾವೀಗ ಇನ್ನೊಬ್ಬ ಪಕ್ಕದ ರೈತ ಒಬ್ಬ ಬೆಳೆದಿದ್ದಾನೆ ಅನ್ನೋ ಲೆಕ್ಕಕ್ಕೆ ಮಾಡ್ತಾ ಇರೋದಲ್ಲ, ಸೈಂಟಿಸ್ಟ್ ಗಳದ್ದು ಇದಕ್ಕೆ ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ಹೋಗ್ತಾ ಇದೀವಿ. ಅವ್ರೇನ್ ಸಲಹೆ ಕೊಡ್ತಾರೆ, ಅವ್ರೇನು ಮಾಹಿತಿ ಕೊಡ್ತಾರೆ ಅದ್ರ ಮೇರೆಗೆ ಮಾಡ್ತಾ ಇದ್ದೀವಿ, ಆ ರೀತಿಲೇ ಹೋಗ್ತಾ ಇದೆ ಇದು. ಆಮೇಲೆ ಈಗ ಭತ್ತ ಕೂಡ ಹೇಳಿದ್ರಿ ಅಲ್ವಾ, ಭತ್ತ ಯಾವ್ದು ತಳಿಗಳಿದಾವೆ ಸರ್? ಈಗ ನಮ್ಮ ಶಿವಮೊಗ್ಗ ಯೂನಿವರ್ಸಿಟಿಯವರು ಮಾಡಿರೋದು ಒಂದು ಎಕ್ಸ್ಪೆರಿಮೆಂಟ್ ಮಾಡಿರೋ ಭತ್ತ ಅಂದ್ರೆ ಜ್ಯೋತಿಗೆ ಪ್ಯಾರಲ್ ಬೆಳೆ ಅಂತ ಬೆಳೆದಿದ್ದಾರೆ, ಅದು ಸಹ್ಯಾದ್ರಿ ಕೆಂಪು ಮುಕ್ತಿ ಅಂತ. ಸೊ ಅದು ನೀವು ಒಂದ್ ಎಕರೆಯಲ್ಲಿ ಜ್ಯೋತಿ ಭತ್ತ ಎಷ್ಟು ಬೆಳಿತೀರ ಅದಕ್ಕಿಂತ 1.5 times ಜಾಸ್ತಿ ಆಗತ್ತೆ. ಅಂದ್ರೆ ಈಗ 10 quintal ಬರೋ ಜಾಗದಲ್ಲಿ 15 quintal ಇಳುವರಿ ಬರತ್ತೆ. ಸೊ ಇದು ಸಹ್ಯಾದ್ರಿ ಕೆಂಪು ಮುಕ್ತಿ ಬೆಳೆದ್ರೆ, ಸೊ ಆ ಸಹ್ಯಾದ್ರಿ ಕೆಂಪು ಮುಕ್ತಿ ಬೆಳಿತೀವಿ, ಜೊತೆಗೆ MO4 ಅಂತ ಬೆಳಿತೀವಿ. ಅದನ್ನ ಮಂಗಳೂರು ಬ್ರಹ್ಮಾವರ ಆ ಸೈಡ್ ಅಲ್ಲೆಲ್ಲ ಉಡುಪಿ ಸೈಡ್ ಅಲ್ಲೆಲ್ಲ ಕುಚಲಕ್ಕಿ ಅನ್ನ ಅಂತ. ಕುಚಲಕ್ಕಿ ಅನ್ನ, ಹೌದು. ಸೊ ಆ ಕುಚಲಕ್ಕಿ ಅನ್ನಕ್ಕೆ ನಾವ್ ಇಲ್ ಇದ್ ಮಾಡಿ ಅದನ್ನ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಕೊಟ್ಟು ಅದನ್ನ ಇದ್ ಮಾಡ್ತೀವಿ, ಸೀಡ್ಸ್ ಮಾಡಿ ಬ್ರಹ್ಮಾವರ ಸೈಡಿಗೆ ಕಳ್ಸಿಕೊಡ್ತೀವಿ ಸರ್. ಅವರಿಗೆ ಬ್ರಹ್ಮಾವರ ಅಂತಂದ್ರೆ ಅವರು ಒಂದು ಹೆಚ್ಚಿನ ಅಲ್ಲಿನ RSK ಗಳಿಗೆ ಕಳ್ಸಿಕೊಡ್ತೀವಿ. ಸೊ ಇವ್ರ ಮಾಹಿತಿ ಪ್ರಕಾರನೇ ಇವ್ರೇನು ನಮ್ಮ ಯೂನಿವರ್ಸಿಟಿ ಸೈಂಟಿಸ್ಟ್ ಗಳು ಏನು ಸಲಹೆ ಕೊಡ್ತಾರಲ್ಲ ಆ ಇದ್ರಲ್ಲೇ ಕಳ್ಸಿಕೊಡ್ತೀವಿ ಸರ್. ಈಗ ಇದರಲ್ಲಿ ಖರ್ಚು ವೆಚ್ಚಕ್ಕೆ ಬಂದ್ರೆ ಕೀಟನಾಶಕ ಅದು ಈಗ ಯಾವ್ದು ಉಪಯೋಗಿಸ್ತೀರಾ ಇದರಲ್ಲಿ? ಸರ್ ಕೀಟನಾಶಕಗಳು ಮಾಮೂಲಿ ಗೊಬ್ಬರದ ಅಂಗಡಿಯವರಿಗೆ ಕೇಳಿದ್ರೆ ಅವ್ರ ಸೇಲ್ ಆಗೋದಕ್ಕೋಸ್ಕರ ಹೇಳ್ತಾರೆ. ನಾವು ನಮ್ಮ ಪ್ರತಿಯೊಂದನ್ನು ನಾನು ಅದೇ ಹೇಳದ್ನಲ್ಲ ಸರ್, ಪ್ರತಿಯೊಂದನ್ನು ನಮ್ ಶಿವಮೊಗ್ಗ ಯೂನಿವರ್ಸಿಟಿ ಸೈಂಟಿಸ್ಟ್ ಗಳದ್ ರೆಫರೆನ್ಸ್ ಅಲ್ಲೇ ಮಾಡೋದ್ ನಾನು ಪ್ರತಿಯೊಂದನು. ಅವ್ರ ಏನ್ ಬರ್ಕೊಡ್ತಾರೆ ಅದ್ ಏನು ಇಷ್ಟು ಲೀಟ್ರ್ ಕ್ಯಾನಿಗೆ ನೀರಿಗೆ ಇಷ್ಟು ಮಿಲಿ ಔಷಧಿ ಮಿಕ್ಸ್ ಮಾಡ್ಬೇಕು ಅಂತ ಏನ್ ಹೇಳಿರ್ತಾರೆ ಅದೇ ರೀತಿನೇ ಬೆಳ್ಕೊಂಡು ಹೋಗ್ತಾರದು. ಸೊ ಆ ರೀತಿಲಿ ನಮ್ಗೆ ಬೆಳೆ ಎಲ್ಲ ಚೆನ್ನಾಗ್ ಬರ್ತಾ ಇದೆ. ಆಳುಗಳು ಒಂದು ನಿರ್ವಹಣೆಗೆ ಬಂದ್ರೆ ಹೇಗೆ ಹೇಳ್ತೀರಾ, ಯಾವ ರೀತಿಯಿಂದ ಆಳುಗಳು ಎಷ್ಟು ಆಳು ಬೆಳಬೇಕಾಯ್ತದೆ ಮತ್ತೆ ಏನೇನು ಒಂದು ನಮ್ದು ನೋಡಿ 3/4 ಎಕರೆ ಶುಂಠಿ, 1.5 ಎಕರೆ ಅರಿಶಿನ ಬೆಳೆದಿದ್ದೀವಿ. ನಿರ್ವಹಣೆ ನಾನು ತಗೊಂಡಿರೋದು 4 ಜನ ಲೇಬರು, ಅಂದ್ರೆ 4 ಜನ ಗಂಡಾಳು 3 ಜನ ಹೆಣ್ಣಾಳನ್ನ ತಗೊಂಡಿದೀನಿ. 7 days ಅಲ್ಲಿ ಮುಗಿಸ್ಕೊಂಡಿದೀನಿ ಸರ್. ಸೊ ಇದಕ್ಕೆ ಏನ್ ಯೂಸ್ ಮಾಡಿದೀನಿ ಅಂದ್ರೆ ಲೇಬರ್ ಗಳಿಗೆ ಕಡಿಮೆ ಆಗುವಂತದ್ದು ಇಂಪ್ಲಿಮೆಂಟ್ ಯೂಸ್ ಮಾಡಬೇಕು. ಸೊ ಈಗ ಟ್ರ್ಯಾಕ್ಟರ್ ಇದೆ, ಟ್ರ್ಯಾಕ್ಟರ್ ಬಳಸ್ಕೋಬೇಕು. ಕೆಲವು ಯೂನಿವರ್ಸಿಟಿಯಿಂದಾನೇ ಕೊಡುವಂತ ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಕೊಡುವಂತ ಇಂಪ್ಲಿಮೆಂಟ್ ಗಳಿದಾವೆ, ಆ ಇಂಪ್ಲಿಮೆಂಟ್ ಗಳನ್ನ ಬಳಸ್ಕೋಬೇಕು. ಅವನ್ನೆಲ್ಲ ಬಳಸ್ಕೊಳೋದ್ರಿಂದ ರೈತರುಗಳಿಗೂ ಖರ್ಚು ಕಡಿಮೆ ಆಗುತ್ತೆ, ಲೇಬರ್ ನಿರ್ವಹಣೆ ಕಡಿಮೆ ಆಗುತ್ತೆ. ಆದ್ರಿಂದಾನೇ ನಾವು ತುಂಬಾನೇ ಬರೀ 7 ಜನದಲ್ಲಿ 8 ದಿನದಲ್ಲಿ 2 ಎಕರೆ ಮುಗಿಸ್ಕೊಂಡಿದೀನಿ ಸರ್. 7-8 ದಿನದಲ್ಲಿ ಇದನ್ನೇ ನೀವು ಬೇರೆ ಲೇಬರ್ ಗಳಿಗೆ ಅಥವಾ ರೈತರುಗಳಿಗೆ ಹತ್ರ ಗುತ್ತಿಗೆ ಅಂತ ಕೊಟ್ರೆ ನಿಮಗೆ ಒಂದು 30-40 ಸಾವಿರ ಖರ್ಚು ಬರುತ್ತೆ. ನನಗೆ ಬರೇ ಒಬ್ರು ಲೇಬರ್ಗೆ ಒಂದು 700 ರೂಪಾಯಿ ಅಥವಾ 800 ರೂಪಾಯಿ ಕೂಲಿ ಕೊಟ್ರು, ಒಂದ್ ಗಂಡಳಿಗೆ 700-800 ರೂಪಾಯಿ, ಹೆಣ್ಣಳಿಗೆ 400-500 ರೂಪಾಯಿ ಕೊಟ್ರು, ನನಗೆ ಪೂರ್ತಿ ಖರ್ಚು ಬಂದಿರೋದು ಬಿತ್ತನೆ ಮುಗಿಯೋವರೆಗೂ ಅವ್ರಿಗೆ ಕೊಟ್ಟಿರೋದು ನಾನು ಒಂದು 7-8 ಸಾವಿರ ಕೊಟ್ಟಿದ್ದೀನಿ ಸರ್ ಅಷ್ಟೇ. ಮಾವಿನಲ್ಲಿ ಈಗ ಈ ವರ್ಷ ಏನೇನು ಒಂದು ಕೆಲಸ ತಗೊಂಡಿದ್ರಿ, ಏನೇನು ಕೆಲಸ ಮಾಡಿಸಿದ್ರಿ? ಈಗ ಮಾವು ಅಂತ ಬಂದಾಗ ಅದಕ್ಕೆ ಬುಡ ಕ್ಲೀನ್ ಮಾಡ್ಕೋಬೇಕು ಅಷ್ಟು. ಅದ್ರ ಒಳಗಡೆ ಬೇರೆ ಇನ್ನೊಂದು ಜಾತಿ ಬೆಳೆ ಬೆಳೆಯತ್ತೆ, ರೋಗದ ಬೆಳೆ ಬೆಳೆಯತ್ತೆ, ಅದನ್ನ ಕಟಾವು ಮಾಡಿಸ್ಬೇಕು. ಅದಕ್ಕೆ ಮಾಮೂಲಿ ರೆಗ್ಯುಲರ್ ಆಗಿ ದನಿ ಗೊಬ್ಬರ ಕೊಡ್ಬೇಕು, ಅದಷ್ಟು ಬಿಟ್ರೆ ನೀನು ಮಾಡಲ್ಲ. ಮತ್ತೆ ಚಳಿಗಾಲದಲ್ಲಿ ಅದೇ ಹೇಳಿದ್ನಲ್ಲ, 3 ಟೈಮ್ಸ್ ಸ್ಪ್ರೇ ಕೊಡ್ಬೇಕು. ಈಗ ಒಂದು ಬೆಳೆ ಏನು ನೀನ್ ಬೆಳಿದಂಗ ಇದ್ದಾಗ ಅದ್ 1 ಕ್ವಿಂಟಲ 2 ಕ್ವಿಂಟಲ ಕೊಡುತ್ತೆ. ಏನು ಮಾಡದಲ್ಲ ಇದ್ದಾಗ, ಇನ್ ಕೆಳಗಡೆ ಬುಡಕ್ಕೆ ಏನಾರು ಕೊಟ್ಟಾಗ ಸ್ವಲ್ಪ ಇನ್ನೊಂದ್ ಸ್ವಲ್ಪ ರೈಸ್ ಆಗತ್ತೆ. ಸೊ ಸ್ಪ್ರೇ ಕೊಟ್ಟಾಗ ಮೇಲ್ಗಡೆ ಚಳಿಗಾಲದಲ್ಲಿ ಆ ಟೈಮಲ್ಲಿ ಹೂವು ಜಾಸ್ತಿ ಬಿಡುತ್ತೆ, ಇಳುವರಿನೂ ಜಾಸ್ತಿ ಸಿಗುತ್ತೆ ನಮ್ಗೆ ಅದ್ರಲ್ಲಿ ಮಾವಲ್ಲಿ. ಒಟ್ಟಾರೆಯಾಗಿ ನಿಮ್ಮ ಅನುಭವದಲ್ಲಿ ನಮ್ಮ ಯುವಕರಿಗೆ, ಯುವ ರೈತರಿಗೆ ಮುಂದೆ ಏನು ಅವರು ಕೃಷಿಯಲ್ಲಿ ಬರಬೇಕು, ನಾವು ಕೃಷಿನೇ ಮುಂದುವರ್ಸ್ಬೇಕು ಅನ್ನೋರಿಗೆ ಏನ್ ಮಾತು ಹೇಳ್ತೀರಾ ಕಿವಿ ಮಾತಾಗಿ ನಿಮ್ಮಿಂದ? ಸರ್, ಈಗ ಅಗ್ರಿಕಲ್ಚರ್ ಬಗ್ಗೆ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಂತ ಆಗಿರ್ಬೋದು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಗೌರ್ಮೆಂಟ್ ಅದಕ್ಕೇನೆ ಮಾಡಿದೆ. ದಯವಿಟ್ಟು ಅಪ್ಪ ಹೇಳಿದ್ದು, ಅಜ್ಜ ಹೇಳಿದ್ದು, ಪಕ್ಕದ ಮನೇನ ಹೇಳೋದನ್ನ ಕೇಳೋದನ್ನ ಬಿಟ್ಟು ನಮ್ಮಂತ ಯೂನಿವರ್ಸಿಟಿಗಳಿಗೆ, ಅಂದ್ರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಾಗಿರ್ಬೋದು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಂತವ್ರ ಹತ್ರ ಬಂದು ದಯವಿಟ್ಟು ಮಾಹಿತಿ ಪಡ್ಕೊಳ್ಳಿ, ನಿಮ್ ಭೂಮಿಯ ಮಣ್ಣಿನ ಪರೀಕ್ಷೆ ಮಾಡ್ಕೊಳ್ಳಿ, ಅವೆಲ್ಲ ಮಾಡಿಕೊಂಡು ಆಮೇಲೆ ಆ ಮಣ್ಣಿಗೆ, ಆ ಮಣ್ಣಿನ ಫಲವತ್ತತೆಗೆ ಯಾವ್ದ್ ಬೆಳೆ ಬೆಳೆದ್ರೆ ಚೆನ್ನಾಗಿರತ್ತೆ ಅದನ್ನ ತಿಳ್ಕೊಂಡು ಮುಂದುವರಿಯಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಅಂದ್ರೆ ನೀವು ಹೊರಗಡೆ ಐಟಿ ಕಂಪ್ನಿಲಿ 1 ಲಕ್ಷ ಸಂಪಾದನೆ ಮಾಡಬಹುದು, ಆದ್ರೆ ಈ ಬೆಳೆಯಲ್ಲಿ ಇದೆಯಲ್ಲ, ಈ ಕೃಷಿ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಇಲ್ಲಿ ನೀನೊಬ್ಬ ರೈತ ಅಂತ ಅನ್ಸ್ಕೊಳೋದಕ್ಕಾಗಿರ್ಬೋದು ಅಥವಾ ತುಂಬಾನೇ ಕಷ್ಟಪಡಬೇಕಾಗತ್ತೆ, ತುಂಬಾನೇ ಇನ್ಕಮ್ಮು ಇದೆ. ಇದರಲ್ಲೇ ನೀನ್ ಬೆಳೆದಿರೋ ಬೆಳೆನ ಒಂದು ಪ್ರಾಡಕ್ಟ್ ಆಗಿ ಮಾಡಿದ್ರೆ ನೀನ್ ಇಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗ್ಬಹುದು. ಸೊ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅನ್ನೋದಕ್ಕೂ ಪ್ಲಾಟ್ಫಾರ್ಮ್ ಇದೆ, ನಾನು ಸೆಟಲ್ ಲೈಫ್ ಬಾಳ್ವೆ ಮಾಡ್ತೀನಿ ಅನ್ನೋದಕ್ಕೂ ಪ್ಲಾಟ್ಫಾರ್ಮ್ ಇದೆ. ಇದು ರೈತರ ಜೀವನನೇ ಹಾಗೆ, ಕೆಲವರಿಗೆ ಮಾಹಿತಿ ಸಿಗ್ದಲೇ ಇರೋದ್ರಿಂದ, ಇನ್ನೊಂದ್ ಕಡೆ ಕೂಲಿ ಮಾಡೋದ್ರಿಂದ, ಅವ್ರಿಗೆ ಏನು ನಾಲೆಡ್ಜ್ ಇಲ್ದಲೇ ಇರೋದ್ರಿಂದ ಅವ್ರು ಇನ್ನೂ ಹಿಂದೆ ಉಳ್ಕೊಂತ ಇದಾರೆ. ರೈತರು ಸಾವುಗಳಾಗೋದು ಅಥವಾ ಬೇರೆ ಇನ್ನೇನೇ ಆಗಿರೋದು ಅವ್ರಿಗೆ ಮಾಹಿತಿ ತಿಳ್ಕೊಳಕ್ ಆಗ್ದಲೇ ಇರೋ ಕಾರಣಕ್ಕೆ ಅವರೆಲ್ಲ ಏನ್ ಮಾಡ್ಬೇಕು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಅಥವಾ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅನ್ನೋ ಸೈಂಟಿಸ್ಟ್ಗಳ ಹತ್ರಕ್ಕೆ ಹೋಗಿ ಮಾಹಿತಿ ತಿಳ್ಕೊಂಡು ಅವ್ರ ಮಣ್ಣಿನ ಫಲವತ್ತತೆಗೆ ಯಾವ ಬೆಳೆ ಬೆಳೆದ್ರೆ ಇನ್ಕಮ್ ಬರುತ್ತೆ, ಯಾವ ಬೆಳೆ ಇದ್ರಲ್ಲಿ ನಮ್ಗೆ ಇಳುವರಿ ಜಾಸ್ತಿ ಆಗೈತೆ, ಇನ್ಕಮ್ ಜಾಸ್ತಿ ಆಗೈತೆ ಅನ್ನೋದನ್ನ ತಿಳ್ಕೊಬಿಟ್ರೆ ಯಾ ರೈತರು ಸಾವು ಅನುಭವಿಸ್ಬೇಕಾಗಿಲ್ಲ, ಇದೇ ದೊಡ್ಡ ಬಿಸ್ನೆಸ್ ಆಗ್ಬಿಡುತ್ತೆ, ತುಂಬಾ ಇನೋವೇಟಿವ್ ಇದಾಗುತ್ತೆ ಸರ್ ಇದು. ರೈತ ಬಾಂಧವರು, ಇದು ಆಗಿತ್ತು ನರೇಂದ್ರ ಅವರ ಒಂದು ಕೃಷಿ ಅನುಭವ, ಇದುವರೆಗೆ ತಾವು ಕೇಳಿದಿರಲ್ವಾ. ಮತ್ತೊಮ್ಮೆ ಇವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದಕ್ಕೆ ಮತ್ತೊಮ್ಮೆ ಇವರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ ನಮಸ್ಕಾರ ನರೇಂದ್ರ ಅವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದುವರೆಗೆ ತೆಂಗು, ಅಡಿಕೆ, ಶುಂಠಿ, ಅರಿಶಿಣ, ಭತ್ತ ಬೆಳೆಗಳ ನಿರ್ವಹಣೆ ಕುರಿತು ಭದ್ರಾವತಿ ತಾಲೂಕಿನ ತಳ್ಳಿಕಟ್ಟೆ ಗ್ರಾಮದ ಯುವ ರೈತರಾದ ಶ್ರೀ ನರೇಂದ್ರ ಟಿಎಂ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್. ಈಗ ಕೇಳಿ ತಾಳೆ ಬೆಳೆ ಪ್ರಚಾರ ಅಭಿಯಾನದ ಕುರಿತು ಮಾಹಿತಿಯನ್ನ. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನ ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಕರ್ನಾಟಕದ ಬಿಳಗಿ ಗ್ರಾಮದಲ್ಲಿ ಈ ಪಾಮ್ ಮರಗಳ ತೋಪು ನೋಡ್ತಾ ಇದ್ದೀರಾ. ಪಾಮ್ ಮರಗಳು ಉತ್ಪಾದಕ ಮರಗಳು, ಇದರಿಂದ ರೈತರಿಗೆ ಆರ್ಥಿಕ ಸಹಾಯ ಆಗುತ್ತದೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಈ ಬೆಳೆದು ನಿಂತ ಪಾಮ್ ಮರಗಳು 20-25 ಟನ್ ವರ್ಷಕ್ಕೆ ಇಳುವರಿಯನ್ನು ಕೊಡುತ್ತದೆ ಮತ್ತು 30 ವರ್ಷಗಳ ಕಾಲ ಬೆಳೆಯನ್ನು ಕೊಡುತ್ತಲೇ ಇರುತ್ತದೆ. ಇದರಿಂದ ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ 2 ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ಬೀರಪ್ಪ ಅವರು ತಮ್ಮ ಗ್ರಾಮದಲ್ಲಿ ಪಾಮ್ ಕೃಷಿ ಬಗ್ಗೆ ತಮ್ಮ ಅನಿಸಿಕೆ ಹಂಚಿಕೊಂಡಾಗ ಯಾರೂ ಬೆಂಬಲ ಕೊಡಲಿಲ್ಲ. ಆದರೂ ಕೂಡ ಅವರು ತಮ್ಮ ಚಿಕ್ಕ ಭೂಮಿಯಲ್ಲಿ ಪಾಮ್ ಮೊಳಕೆ ಕೃಷಿ ಶುರು ಮಾಡಿದರು.

ಸಿರಿ ಬಂದ ಕಾಲ ಮರವೋಗೆ ಸೇವನ ಮರೆ ಬೇದೇ ಅರನೆ ಮರವೋಗೆ ಸಾರವಾಗಿನೆ ಸೇವನ ಮರಬೇದಳ ತಲ್ಲೆ ಸಿರ ಕತೆ ಮನೆಯಾಗೆ ಇರಲಾರೆ ಅರಣೆ ಮನೆಯಾಗೆ ಇರಲಾರೆ ದೇವ ಸಿರ ಕತೆ ಮನೆಯಾಗೆ ಇರಲಾರೆ ಅರಣೆ ಶಿರಪತಿ ಮನೆಯಾಗೆ ಕಾತಿ ಮನೆಯಾಗಿರಲಾರೆ ಜವರಾಯ ಬೇಗನ ಕರಸಯ್ಯ ಸಿರಿ ದೇವೇ ಅರಣೆ ಕರಸಯ್ಯ ಸಿರಿ ದೇವೇ ಗನ ಕರಸಯ್ಯ ಸಿರಿ ದೇವೇ ಅರಣೆ ಕರಸಯ್ಯ ಸಿರಿ ದೇವೇ ಗಂಡ ಮಾತೆಗೆ ಜವರ ಸಿರಿ ಬಂದ ಕಾಲಕ್ಕೆ ಮರಣ ಕಲಾಗದೆ ಮರವೋಗೆ ಸೇವನ ಮರೆಬೇದೆ ಅರಣೆ ಹೋಗೆ ಸೇವನ ಮರೆಬೇದೆ ಅರಣೆ ಮರವೋಗೆ ಸೇವನ ಮರೆಬೇದೆ ಅರಣೆ ಸೇವನ ಮರೆಬೇದೆ ಅರಣೆ ಮರವಾಗಿನೇ ತಪ್ಪಲಿಲ್ಲ ಏನೋ ತಗಲಿಲ್ಲ ಯಾಕೋ ಜವರಾಯ ಕರಿತೀಯ ಜವರಾಯ ಕರಿತೀಯ ಜವರಾಯ ಕರಿತೀಯ ಜವರಾಯ ಕರಿತೀಯ ಹರಣೆ ತೋ ಬೆರಳೆಗ ನಿಮ್ಮ ಅರಿವ ಕೋಟೆ ಹರಣೆ ಬರಳೆಗಾರ ಮಾಡಿಸಿದ ನಂಗಾರ ಅವರಿಗೆ ಸಪ್ಪೆ ಕೊರ ಮೋರಿಗೆ ಸಪ್ಪೆ ಕೊರಿಯೋರಿ ಹರಳಿಗೆ ಸಪ್ಪೆ ಕೊರ ಇದುವರೆಗೆ ಭದ್ರಾವತಿ ತಾಲೂಕು ಹಿರಿಯೂರಿನ ನಂಜಮ್ಮ ಮತ್ತು ತಂಡದವರಿಂದ ಶ್ರೀದೇವಿ ಪದವನ್ನು ಕೇಳಿದಿರಿ.